ಮಂಗಳದ ಮಂತ್ರ ಸನ್ಮಂದಿರ ಮಂಗಳದಿ ತೊಂಗಸು ತರಂಗಿಣಿಯು ಹರು ಚದಲಿ ನಲಿಯುತ್ತಿರ ತಂಗಾರಿ ಬೀಸುತ್ತಲೆ ಪರಿಮಳವ ತೋಗುತ್ತಿರ ರಾಘವೇಂದ್ರಾಂಕಿತರಿ ಸೂರ್ಯನುದಯಿಸಲು ಭಾಗವತ ಹೃದಯ ಕಮಲಗಳು ಅರಳುತ್ತಿರ ಬಾಗಿ ನಮಿಸುವ ಭೃಂಗಗಳು ಜಯಂಕರಿತೆ ಶೃಂಗಾರ ತರವಾದ್ಯ ಮೇಳಗಳು ಮೊಳಗುತ್ತಿರ ಸಂಗೀತ ನರ್ತನಕ್ಕೆ ಆಹ್ವಾನ ಬೀಯುತ್ತಿರ ತುಂಬಾ ತಟದೋಳ್ ಮಂಗಳ ಮಠದೋಳ್ ಸಂಗೀತಜ್ಞರು ರಾಜಿ ಪರಡೆಗಳು ರಾಗ ತಾಳ ನವಭಾವಗಳಿಂದ ಶೃಂಗಾರಾತ್ರಿ ನಲಿಯುವ ಭಾವ ಶೃಂಗಾರಾತ್ರಿ ಕುಣಿಯುವ ಭಾವ ಸುಂದರ ವೀಣೆಯ ಕರದಲ್ಲಿ ಧರಿಸಿ ಚಂದದಿ ಸರಿ ಗಮ ಸ್ವರಗಳ ನುಡಿಸಿ ನಾದದೇವ ಕಮಲೇಜನ ಕುಣಿಸಿ ಅಂದರಿ ರಾಜೀಪ ರಾಯರ ಬದಿಸಿ ಮಂಗಳದ ಮಂತ್ರ ಸನ್ಮಂದಿರದ ಅಂಗಳದೇ.